ನೀರಾವರಿ ಕಾಮಗಾರಿ ಶುಕ್ರವಾರ ಲೋಕಾರ್ಪಣೆ. ರಾಜ್ಯ ಸರ್ಕಾರದಿಂದ ಬಡವರಿಗೆ 37,000 ಮನೆ ನೀಡುವ ಗುರಿ. ಮುಡಾ ಪ್ರಕರಣ, ನ್ಯಾಯಾಲಯದ ತೀರ್ಪಿನ ಮೇಲೆ ಮುಖ್ಯಮಂತ್ರಿ ಭವಿಷ್ಯ ಎಂದ ಸಂಸದ ಬಸವರಾಜ ಬೊಮ್ಮಾಯಿ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಬಿಬಿಎಂಪಿ ಆಯುಕ್ತರಿಗೆ 15 ದಿನಗಳ ಗಡುವು ನೀಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಲ್ಲಿಗೆ ವಾರ್ತಾ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಕಾಲದಲ್ಲಿ ಸ್ವೀಟ್ ಸಖತ್ತಿತ್ತು. ಹಾಗಿದ್ರೆ ಆ ಕಾಲಕ್ಕೆ ಹೋಗಿ. ರೋಮಾನ್ಸ್ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು. ಪೇಮೆಂಟ್ ಕೂಡ ಆ ಕಾಲದ್ದೇನಾ? ಅರೆ ಅಣ್ಣ, ಡಿಜಿಟಲ್ ಪೇಮೆಂಟ್ ಕಲಿಯಿರಿ, ಇದು ಹೊಸ ಕಾಲದ್ದು. ಈಸಿ, ಸೇಫ್ ಮತ್ತು ಫಾಸ್ಟ್. ನಾನು ಇವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಬನ್ನಿ, ಒಂದು ಸೆಲ್ಫಿ ತಗೊಳ್ಳೋಣ. ಇದು ನಮ್ಮ ಕಾಲದ್ದು. RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ದೇಶಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 67ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಸರ್, 50,000 ಅಡ್ವಾನ್ಸ್. ಆದ್ರೆ ಇಷ್ಟು ಕ್ಯಾಶ್ ನಾವು ತಂದಿಲ್ಲ. ಇವತ್ತು ಬ್ಯಾಂಕ್ ಕೂಡ ಬಂದ್ ಪರಿಹಾರ ಇದೆ, ಡಿಜಿಟಲ್ ಪೇಮೆಂಟ್ ನ ಸುಲಭದ ಡೋಸ್. ಆದ್ರೆ ಅರೆ ಅರೆ, ಹೆದರಬೇಡಿ, ಎಚ್ಚರಿಕೆಯಿಂದ ಮಾಡಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಫೋನ್ ಇಲ್ಲಿ ಕೊಡಿ, ಇಲ್ಲಿ ಫೋನ್ ಇಡಿ. ಡಿಜಿಟಲ್ ಪೇಮೆಂಟ್ ನಿಂದ ವ್ಯವಹಾರ ಮಾಡಬಹುದು, ಸುಲಭ, ಸುರಕ್ಷಿತ ಮತ್ತು ತ್ವರಿತ. ನಾನಿವರಿಗೆ ಡಿಜಿಟಲ್ ಪೇಮೆಂಟ್ ಮಾಡಲು ಕಲಿಸಿದೆ. ನೀವು ಯಾಕೆಂದ್ರೆ RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ವೃಂದಗಾನದಲ್ಲಿ ಕೇಳಿ RN ಜಯಗೋಪಾಲ್ ವಿರಚಿತ ಒಂದು ದೇಶಭಕ್ತಿ ಗೀತೆ. ಸಂಗೀತಕ್ಕೆ ಅಳವಡಿಸಿದ್ದಾರೆ MB ಶ್ರೀನಿವಾಸನ್. ನೀರು ನಮ್ಮದು, ಕಲ ಕಲನೆ ಹರಿಯುತ್ತಿದ ನೀರು ನಮ್ಮದು. ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ಕಣ ಭರತ ಮಾತೆ ಪಾಲಿ ಸೆಮ್ಮನೆರಗಿ ಬೇಡಿ ಕೊಂಬೆ ನಿನ್ನ ಪರಮ ಪವನಾತ್ಮ ಸುಗುಣೆ ಭರಿತೆ ಪುಣ್ಯ ಚರಿತೆ ದೇವಿ ಭರತ ಮಾತೆ ಪಾಲಿಸೆಮ್ಮನು ಕರುಣದಿಂದ ಭರತ ಮಾತೆ ಪಾಲಿಸೆಮ್ಮನು. ಬೆಳವಡಿ ಹಿರಿಯಣ್ಣ ಹೆಬ್ಬಾರ್ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನ ಪಿಎಸ್ ವಸಂತ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇದಾಗಿತ್ತು ಇಂದಿನ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಂಗಾಮಿನ ಬೆಳೆ ಪದ್ಧತಿಗಳು ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ನಂತರ ಭಜನೆ ಪದವನ್ನ ಆಲಿಸುವರಿ ಶಶಿಕಲಾ ಹಾಗೂ ಸಂಗಡಿಗರಿಂದ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಸಂದರ್ಶನ ಪ್ರಸಾರವಾಗುವುದು. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 67ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಕೇಳಿ ಹಂಗಾಮಿನ ಬೆಳೆ ಪದ್ಧತಿಗಳು ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗಿನ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೃಷಿ ವಿಜ್ಞಾನಿ ಡಾಕ್ಟರ್ ತಿಮ್ಮೇಗೌಡ ಅವರು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಆಗಮಿಸಿದ್ದಾರೆ. ಡಾಕ್ಟರ್ ತಿಮ್ಮೇಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಡಾಕ್ಟರ್ ತಿಮ್ಮೇಗೌಡ್ರೆ, ಈಗ ರಾಜ್ಯದಾದ್ಯಂತ ಮುಂಗಾರು ಆಗಮಿಸ್ತಾ ಇದೆ, ಕೆಲವು ಕಡೆ ಆಗಮಿಸಿದೆ. ಹೌದು. ಈ ಒಂದು ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ತಮ್ಮದೇ ಆದ ಒಂದು ಬೆಳೆನ ಬೆಳಿಬೇಕು ಅಂತ, ಬೀಜ ಬಿತ್ತನೆ ಮಾಡಬೇಕು ಅಂತ ತಯಾರಾಗಿದ್ದಾರೆ. ಹೌದು. ಏನ್ ಬೆಳೆ ಬೆಳಿಬೇಕು, ಯಾವ್ದು ಬೆಳೆದ್ರೆ ಉತ್ತಮ ಫಸಲು ಸಿಗ್ತದೆ, ಈ ತರ ವಿಚಾರ ನಮ್ಮ ರೈತ ಬಾಂಧವರಲ್ಲಿ ಇರ್ತದೆ. ಹೌದು. ಅದರಲ್ಲೂ ನಮ್ಮ ಹಿರಿಯ ರೈತರು, ಅವರಿಗೆ ಅನುಭವ ಇರುತ್ತೆ, ನಮ್ಮ ಕಿರಿಯ ರೈತರು ಮತ್ತೆ ಹೊಸ ಯುವ ರೈತರು ಅವ್ರಿಗೆ ಬಹಳ ಮಾಹಿತಿ ಇರಲ್ಲ. ಏನೋ ಹೊಸ ಒಂದು ವೈಜ್ಞಾನಿಕ ಬೆಳೆಯನ್ನು ಈ ಸರಿ ಬೆಳೆಯೋಣಪ್ಪ ಅಂತೇಳಿ ಅವ್ರ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಖಂಡಿತ. ಆ ಸಂದರ್ಭದಲ್ಲಿ ಅವರು ತಮ್ಮಂತ ವಿಜ್ಞಾನಿಗಳನ್ನ ಸಂಪರ್ಕಿಸಬೇಕು, ಅವ್ರ ಮಾಹಿತಿ ಪಡ್ಕೊಳ್ಬೇಕು. ಇನ್ನೊಂದು ಕಡೆ ಇನ್ನೂ ಜಾಸ್ತಿ ಮಾಹಿತಿ ಇದ್ರೆ ನಾನು ಇದೇ ಬೆಳೆ ಬೆಳಿಬಹುದು, ಈ ತರ ಎಲ್ಲ ಯೋಚನೆ ಇರುತ್ತೆ. ಹೇಳಿ ಡಾಕ್ಟರ್ ತಿಮ್ಮೇಗೌಡ್ರೆ, ಈ ಒಂದು ಮುಂಗಾರು ಹಂಗಾಮಿನ ಬೆಳೆ ಪದ್ಧತಿ ಕುರಿತು ಮಾಹಿತಿ ಮಾಡಿಕೊಡಿ ನಮ್ಮ ರೈತ ಬಾಂಧವರಿಗೆ. ಖಂಡಿತ. ಈಗ ಕರ್ನಾಟಕ ರಾಜ್ಯ ನಮಗೆ ಕೃಷಿ ಪ್ರಧಾನವಾದಂಥ ರಾಜ್ಯ. ಈ ಒಂದು ರಾಜ್ಯದಲ್ಲಿ ಬಹುಪಾಲು ನಾವು ಮಳೆ ಆಶ್ರಯದಲ್ಲಿ ಹೆಚ್ಚಿನ ಪ್ರದೇಶವನ್ನು ವ್ಯವಸಾಯವನ್ನು ಮಾಡ್ತೀವಿ. 66% ಭಾಗ ನಾವು ಮಳೆ ಆಶ್ರಯದಲ್ಲಿ ವ್ಯವಸಾಯ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದು ಮುಂಗಾರಿನ ಹಂಗಾಮಿನ ಮೇಲೆ, ಮಳೆ ಆಧಾರದ ಮೇಲೆ ನಮ್ಮ ರೈತರ ಬದುಕು ಅವಲಂಬನೆಯಾಗಿದೆ. ಈ ವರ್ಷ ಮುಂಗಾರು ಅಂತ ತೆಗೆದುಕೊಂಡಾಗ, ಮುಂಗಾರು ಅಂದರೆ ನಾವು ಜೂನ್ನಿಂದ ಸೆಪ್ಟೆಂಬರ್ ತನಕ ಬೀಳ್ತಕ್ಕಂಥ ಮಳೆಯನ್ನು ನಾವು ಮುಂಗಾರು ಅಂತ ಕರಿತೀವಿ. ಸೊ ಈ ಮುಂಗಾರು ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಬಹುಪಾಲು ಪ್ರದೇಶ ಮುಂಗಾರು ಬಿತ್ತನೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳುತ್ತೆ. ಆಕ್ಚುಲಿ ಅದರಲ್ಲೂ ಮಳೆಯಾಶ್ರಿತ ಪ್ರದೇಶದಲ್ಲಿ ಈ ಮುಂಗಾರಿನ ಮೇಲೆ ಅವಲಂಬನೆ ತುಂಬಾನೇ ಇದೆ. ಸೊ ಕರ್ನಾಟಕ ರಾಜ್ಯದ ದಕ್ಷಿಣ ಭಾಗದಲ್ಲಿ ಮುಂಗಾರಿನ ಹಂಗಾಮಿನಲ್ಲಿ ಹೆಚ್ಚಿನ ಬೆಳೆ ವಿಸ್ತೀರ್ಣವನ್ನು ನಾವು ನೋಡ್ತೀವಿ. ಆಕ್ಚುಲಿ ಅದೇ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ ನಾವು ಅಲ್ಲಿ ಹಿಂಗಾರಿನ ಬೆಳೆಯನ್ನು ಜಾಸ್ತಿ ಪ್ರಮಾಣದಲ್ಲಿ ನೋಡುವಂತ ಸಾಧ್ಯತೆ ಇರುತ್ತೆ. ಈ ವರ್ಷದ ಮುಂಗಾರನ್ನು ನಾವು ಅವಲೋಕಿಸಿದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಮಳೆ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನ ಈಗಾಗಲೇ ಭಾರತ ಹವಾಮಾನ ಇಲಾಖೆ ಈಗಾಗಲೇ ನಮಗೆ ನೀಡಿದೆ. ಇಂಡಿಯಾ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಅಂತ ಏನ್ ಹೇಳ್ತೀವಿ, ಈಗಾಗಲೇ ನೀಡಿದೆ. ಜೂನ್ ತಿಂಗಳಿನಲ್ಲಿ ಉತ್ತಮವಾದ ಮಳೆ ಆಗುತ್ತೆ, ಜುಲೈನಲ್ಲೂ ಕೂಡ ಉತ್ತಮವಾದ ಮಳೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಕೂಡ ವಾಡಿಕೆಗಿಂತ ಸ್ವಲ್ಪ ಹೆಚ್ಚಿನ ಮಳೆ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನು ಈಗಾಗಲೇ ನಮ್ಮ ಒಂದು ಭಾರತ ಹವಾಮಾನ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯದಲ್ಲಿ ರೈತ ಬಾಂಧವರು ಕಳೆದ ವರ್ಷ ಏನು ಬರವನ್ನು ಅನುಭವಿಸಿದ್ರೋ ಆ ಬರವನ್ನು ಅನುಭವಿಸಿ ಅವರ ಜೀವನದಲ್ಲಿ ಸ್ವಲ್ಪ ಅಸ್ಥಿರತೆ ಅಂತಕ್ಕಂಥದ್ದು ಈಗಾಗಲೇ ಹೇಳ್ತೀವಿ. ಮಳೆಯಾಶ್ರಿತ ಬೇಸಾಯ ಮುಂಗಾರಿನೊಡಗಿನ ಜೂಜಾಟ ಅಂತ ನಾವು ಕರಿತೀವಿ. ಸೊ ಹೋದ ವರ್ಷದ ಸನ್ನಿವೇಶದಲ್ಲಿ ಬರವನ್ನು ಅನುಭವಿಸಿರ್ತಕ್ಕಂಥ ರೈತರಿಗೆ ಈ ವರ್ಷ ಒಂದು ಆಶಾದಾಯಕವಾದಂಥ ಮುಂಗಾರು ಬರುತ್ತೆ ಅಂತಕ್ಕಂಥ ಒಂದು ಸೂಚನೆ ನಮ್ಮ ರೈತರ ಮೊಗದಲ್ಲಿ ಹರ್ಷವನ್ನು ತಂದಿದೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಸಂದೇಶ ಇಲ್ಲ. ಈ ಮುಂಗಾರಿನಲ್ಲಿ ಬಿತ್ತನೆ ಮಾಡಬೇಕು ಅಂತ ಯೋಚನೆ ಮಾಡುವಂಥ ರೈತ ಬಾಂಧವರಿಗೆ ಹಲವಾರು ಬೆಳೆಗಳನ್ನ ಬೆಳಿಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಸನ್ನಿವೇಶಗಳಿದ್ದಾವೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಬೆಳಿಬಹುದಾದಂತ ಬೆಳೆಗಳು ಅಂತಂದ್ರೆ, ನಾವು ಬೆಳೆಯನ್ನ ಹಾಕುವುದಕ್ಕಿಂತ ಮುಂಚಿತವಾಗಿ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಏನೇನು ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ, ಒಂದು, ನಾನು ಬಿತ್ತನೆ ಮಾಡುವುದು ಯಾವ ಟೈಮ್ನಲ್ಲಿ ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ತೀನಿ ಅನ್ನೋದಕ್ಕೆ ಅನುಗುಣವಾಗಿ ಒಂದು ಸೂಕ್ತ ಬೆಳೆಯನ್ನು ಆಯ್ಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಒಂದೇ ಬೆಳೆನಲ್ಲೇ ಓಕೆ ಬೇರೆ ಬೇರೆ ಕಾಲದಲ್ಲಿ ಬಿತ್ತನೆ ಮಾಡಬೇಕು ಅಂತಂದ್ರೆ, ಬೇರೆ ಬೇರೆ ತಳಿಯ ಕಾಲಕ್ಕೆ ಸೂಕ್ತವಾಗುವಂತ ತಳಿಗಳು ಬರುತ್ತವೆ. ಒಂದು ಸೂಕ್ತವಾದ ಬೆಳೆ ಆಯ್ಕೆ, ಮತ್ತೊಂದು ಸೂಕ್ತವಾದ ತಳಿಯನ್ನು ಆಯ್ಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ತಿಮ್ಮೇಗೌಡ್ರೆ, ಈಗ ಪ್ರತಿಯೊಂದು ಬೆಳೆಗೂ ಇಂತಿಷ್ಟು ದಿನದ ತನ್ನ ಬೆಳವಣಿಗೆ ಅವಧಿ ಅಂತ ಇರುತ್ತೆ. ಹೌದು. ಸೊ ನೀವು ಇದನ್ನು ನೀವು ವಿಚಾರ ಮಾಡ್ಕೊಳ್ದೆ ಹೋದ್ರೆ ಆಗಲ್ಲ. ಖಂಡಿತ. ಅಂದ್ರೆ ಈಗ ನೀವು ಒಂದು 60 ದಿನದ್ದು ಅಥವಾ 90 ದಿನದ್ದು ಬೆಳೆ ಅಂದ್ರೆ, ನೀವು ಅಷ್ಟೇ ದಿನದಲ್ಲಿ ಆ ಬೆಳೆ ನಿಮ್ಮ ಕೊಯ್ಲಿಗೆ ಬರ್ತದೆ. ಖಂಡಿತ. ಸೊ ಆ ನಿಟ್ಟಿನಲ್ಲಿ ಓಕೆ, ನಾವು ಬಿತ್ತನೆಯನ್ನ ಮಾಡುವ ಸಮಯಕ್ಕನುಗುಣವಾಗಿ ಸೂಕ್ತವಾದ ಬೆಳೆಯನ್ನ ಆಯ್ಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯ ಆಗ್ತಾ ಇದೆ. ಸೂಕ್ತವಾದ ಬೆಳೆ ಅಂತಂದ್ರೆ, ಈಗಾಗಲೇ ನಾವು ಜೂನ್ ಮಧ್ಯಭಾಗದಲ್ಲಿ ಇರೋದ್ರಿಂದ ಜೂನ್ ತಿಂಗಳಲ್ಲಿ ಬಿತ್ತಬಹುದಾದಂತ ಬೆಳೆಗಳು ಅಂತ ಯೋಚನೆ ಮಾಡಿದರೆ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮುಂಗಾರಿನ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತ ಬಾಂಧವರು ಈಗ ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದ ಬೆಳೆಗಳು ಅಂತಂದ್ರೆ, ಒಂದು, ಮುಸುಕಿನ ಜೋಳವನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ತೊಗರಿಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಕಡಲೆ, ನೆಲಗಡಲೆ ಅಥವಾ ಗ್ರೌಂಡ್ ನಟ್ ಅಂತ ಶೇಂಗಾ ಅಂತ ಏನ್ ಕರಿತೀವಿ, ಶೇಂಗಾವನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಈಗಲೂ ಕೂಡ ಸ್ವಲ್ಪ ಹೈಬ್ರಿಡ್ ತಳಿಗಳಲ್ಲಿ ಅರಳನ್ನ ಬಿತ್ತನೆ ಮಾಡಲಿಕ್ಕೆ, ಈ ಚಿತ್ರದುರ್ಗ ಈ ಒಂದು ಪ್ರದೇಶಗಳಲ್ಲಿ ನಮ್ಗೆ ಅರಳನ್ನ ಬಿತ್ತನೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸೊ ಈ ಸಂದರ್ಭದಲ್ಲಿ ಬಿತ್ತುವಂತ ರೈತ ಬಾಂಧವರು ಈ 4 ಬೆಳೆಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ಜುಲೈ ತಿಂಗಳಲ್ಲಿ ಇನ್ನೊಂದು 15 ದಿವಸ ಬಿಟ್ಟು ನಾನು ಬಿತ್ತನೆ ಮಾಡ್ತೀನಿ ಅಂತಕ್ಕಂಥ ರೈತ ಬಾಂಧವರಾದ್ರೆ, ಆ ಸಂದರ್ಭದಲ್ಲಿ ಬಿತ್ತಬಹುದಂತ ಪ್ರಮುಖವಾದಂತ ಬೆಳೆಗಳು ಅಂದ್ರೆ, ಮುಸುಕಿನ ಜೋಳ ಮತ್ತೆ ರಾಗಿಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಒಂದು ತೊಗರಿಯನ್ನ ನಾವು ಸ್ವಲ್ಪ ಮಧ್ಯಮಾವಧಿ ಅಥವಾ ಸ್ವಲ್ಪ 150 ದಿವಸದಲ್ಲಿ ಬರ್ತಕ್ಕಂಥ ತೊಗರಿ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಬಿಟ್ಟರೆ ನೆಲಗಡಲೆಯನ್ನ ಬಿತ್ತನೆ ಮಾಡಲಿಕ್ಕೂ ಕೂಡ ಜುಲೈ ಪ್ರಾರಂಭದಲ್ಲಿ ಸಾಧ್ಯತೆ ಇದೆ. ಈಗ ಜುಲೈನಲ್ಲಿ ಬಿತ್ತನೆ ಮಾಡುವಂತ ರೈತ ಬಾಂಧವರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಪ್ರಮುಖವಾಗಿ ರಾಗಿಯನ್ನ ಬೆಳೀತಕ್ಕಂಥದ್ದು ವಾಡಿಕೆ. ಕಾರಣ ಏನಪ್ಪಾ ಅಂದ್ರೆ, ತಮಗೋಸ್ಕರ ಕಾಳಿ ಬರದೇ ಇದ್ರೂ ಕೂಡ ಅವರ ದನಕರುಗಳಿಗೆ ಮೇವು ಬೇಕಾಗುತ್ತೆ ಆಕ್ಚುಲಿ. ಸೊ ಹಾಗಾಗಿ ರಾಗಿಯನ್ನ ಬಹುಪಾಲು ರೈತರು ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅವಲಂಬಿಸಿರ್ತಾರೆ. ಅಂತ ರೈತ ಬಾಂಧವರು ಜುಲೈನಲ್ಲಿ ಬಿತ್ತನೆ ಮಾಡೋದಾದ್ರೆ ದೀರ್ಘಾವಧಿ ತಳಿಗಳನ್ನ ಆಗ್ತಕ್ಕಂಥದ್ದು ಸೂಕ್ತ. ದೀರ್ಘಾವಧಿ ತಳಿಗಳು ಅಂತಂದ್ರೆ 120-130 ದಿವಸದಲ್ಲಿ ಕಟಾವು ಬರುವಂತ ತಳಿಗಳಾಗಿದ್ದು, ಅಂದ್ರೆ 4 ಕಾಲ ತಿಂಗಳಲ್ಲಿ ಕಟಾವು ಬರುವಂತ ತಳಿಗಳಾಗಿದ್ದು, ಈ ತಳಿಗಳು ನೀವು ಜುಲೈ ಪ್ರಾರಂಭದಲ್ಲಿ ಅಥವಾ ಜುಲೈ ಕೊನೆಯ ಭಾಗದಲ್ಲಿ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಓಕೆ ನಮ್ಗೆ ನವೆಂಬರ್ ಕೊನೆಯ ಭಾಗಕ್ಕೆ ಮೆಚುರಿಟಿಗೆ ಬರ್ತವೆ ಆಕ್ಚುಲಿ, ಅಂದ್ರೆ ಕಟಾವು ಬರ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಆ ಸಂದರ್ಭಕ್ಕೆ ಮಳೆ ಕಡಿಮೆ ಆಗೋದ್ರಿಂದ ಕಟಾವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ನು ಮುಸುಕಿನ ಜೋಳ ಬಿತ್ತನೆ ಮಾಡ್ತಕ್ಕಂಥ ರೈತರಾದ್ರೆ ಓಕೆ, ನಮ್ಮ ರಾಗಿನಲ್ಲಿ ದೀರ್ಘಾವಧಿ ತಳಿಗಳು ಅಂತ ಯಾವ ಅಂತ ಯೋಚನೆ ಮಾಡೋದಾದ್ರೆ, ಇಲ್ಲಿ ನಮ್ಮಲ್ಲಿ MR1 ಅಂತಕ್ಕಂಥ ತಳಿ ಸಿಗುತ್ತೆ. MR6 ಅಂತಕ್ಕಂಥ ತಳಿಗಳು ಬಹುಪಾಲು ಎತ್ತರಕ್ಕೆ ಬೆಳೀತಕ್ಕಂಥ ತಳಿಗಳಾಗಿದ್ದು ಒಳ್ಳೆ ಮೇವಿನ ಇಳುವರಿನೂ ಕೂಡ ಕೊಡ್ತವೆ, ಕಾಳಿನ ಇಳುವರಿ ಕೂಡ ಉತ್ತಮವಾಗಿರುತ್ತೆ. ಈ ತಳಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಇನ್ನು ಜುಲೈನಲ್ಲಿ ನಾನು ಬಿತ್ತನೆ ಮಾಡಕ್ ಆಗೋದಿಲ್ಲ, ಮಳೆ ಸರಿಯಾಗಲಿಲ್ಲ ಅಥವಾ ನಾನು ಭೂಮಿ ಸಿದ್ಧತೆ ಮಾಡ್ಕೊಂಡಿಲ್ಲ ಅಂತಂದ್ರೆ, ನಾವು ಆಗಸ್ಟ್ನಲ್ಲಿ ಬಿತ್ತನೆಯನ್ನ ಯೋಚನೆ ಮಾಡಬೇಕಾಗತ್ತೆ. ಆಗಸ್ಟ್ನಲ್ಲಿ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಆಯ್ಕೆ ಮಾಡೋದಕ್ಕೆ ರೈತರಿಗೆ ಹಲವಾರು ಬೆಳೆಗಳು ಲಭ್ಯತೆ ಇದ್ದಾವೆ. ದಕ್ಷಿಣ ಕರ್ನಾಟಕ ಭಾಗವನ್ನು ನಾವು ಕೇಂದ್ರೀಕರಿಸಿ ಮಾತಾಡೋದಾದ್ರೆ, ಸೊ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಿದರೆ ರಾಗಿಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ರಾಗಿಯನ್ನ ಬಿತ್ತನೆ ಮಾಡೋದಾದ್ರೆ ಆಗಸ್ಟ್ ತಿಂಗಳಲ್ಲಿ ಮಧ್ಯಮಾವಧಿ ತಳಿಗಳನ್ನ ಬಿತ್ತನೆ ಮಾಡಬೇಕು. 110-115 ದಿವಸದಲ್ಲಿ ಕಟಾವು ಬರುವಂತ ಮಧ್ಯಮಾವಧಿ ತಳಿಗಳನ್ನ ಆಗ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ದೀರ್ಘಾವಧಿ ತಳಿಗಳು ಆ ಸಂದರ್ಭಕ್ಕೆ ಸೂಕ್ತ ಆಗೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ, ಅವು ಡಿಸೆಂಬರ್ ಕೊನೆ ಭಾಗಕ್ಕೆ ಕಟಾವು ಬಂದ್ಬಿಟ್ರೆ ಅವು ಕಾಳು ಕಚ್ಚುವಂತ ಹಂತದಲ್ಲಿ ತೇವಾಂಶದ ಕೊರತೆಯಾಗಿ ಕಾಳು ಜಳ್ಳಾಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡ್ತಕ್ಕಂಥ ರೈತ ಬಾಂಧವರು ಮಧ್ಯಮಾವಧಿ ತಳಿಗಳಲ್ಲಿ ನಮ್ಮಲ್ಲಿ ಒಕೆ GPU 28 ಅಂತಿದೆ, ML 365 ಅಂತಿದೆ, KMR 322 ಅಂತಕ್ಕಂಥ ತಳಿ ಇದಾವೆ, KMR 301 ಅಂತಕ್ಕಂಥ ತಳಿ ಇದೆ, KMR 603 ಅಂತಕ್ಕಂಥ ತಳಿ ಇದೆ. ಈ ತಳಿಗಳನ್ನ ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ರೈತರು ಒತ್ತನ್ನ ಕೊಡಬೇಕಾಗತ್ತೆ. ರಾಗಿನಲ್ಲಾದ್ರೆ ರಾಗಿಯನ್ನು ಹೊರತುಪಡಿಸಿ ನಾನು ಬೇರೆ ಬೆಳೆಯನ್ನು ಬಿತ್ತನೆ ಮಾಡಬೇಕು ಅಂತ ಯೋಚನೆ ಮಾಡಿದರೆ, ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ನಮಗೆ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳಲ್ಲಿ ನಮಗೆ ಅಲಸಂದೆ ಇದೆ, ಅವರೆಯನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅಕ್ಕಿ ಅವರೇ ಅಂತಕ್ಕಂಥದ್ದು ಮತ್ತೊಂದು ರೈಸ್ ಬೀನ್ ಅಂತಕ್ಕಂಥದ್ದು ಬೆಳೆ. ಸೊ ಇದನ್ನು ಕೂಡ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಆಗಸ್ಟ್ನಲ್ಲಿ ಈ ತರದ ದ್ವಿದಳ ಜಾತಿಗೆ ಸೇರಿದಂಥ ಬೆಳೆಗಳನ್ನು ಬಿತ್ತನೆ ಮಾಡೋದು ಸೂಕ್ತ ಆಗುತ್ತೆ. ಇನ್ನು ಎಣ್ಣೆ ಕಾಳುಗಳನ್ನು ಬಿತ್ತನೆ ಮಾಡ್ತಕ್ಕಂಥ ರೈತ ಬಾಂಧವರಾದ್ರೆ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ನಮಗೆ ಸೋಯಾ ಅವರೇ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಸೋಯಾ ಅವರೆಯ ಪ್ರಮಾಣ ಕಡಿಮೆ ಇದೆ. ಆಗಸ್ಟ್ ಕೊನೆಯ ಭಾಗದಲ್ಲಿ ಬಿತ್ತನೆ ಮಾಡ್ತೀವಿ ಅಂತಂದ್ರೆ ರೈತ ಬಾಂಧವರು ಸೂರ್ಯಕಾಂತಿ ಅಥವಾ ಸೂರ್ಯಪಾನ ಅಂತ ನಾವು ಏನ್ ಕರಿತೀವಿ ಆ ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮತ್ತೆ ಈವನ್ ಉಚ್ಚಳನ್ನ ಬಿತ್ತನೆ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇನ್ನು ಆಗಸ್ಟ್ ತಿಂಗಳು ಆಗಲಿಲ್ಲ, ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕು ಅಂತ ಯೋಚನೆ ಮಾಡುವಂತ ರೈತ ಬಾಂಧವರಾದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ, ಇವನ್ ಆಗಸ್ಟ್ ತಿಂಗಳಿನಲ್ಲಿ ನಮ್ಮಲ್ಲಿ ಸಿರಿಧಾನ್ಯಗಳು ಅಂತ ನಾವೇನ್ ಹೇಳ್ತೀವಿ, ನವಣೆ, ಸಾಮೆ, ಆರಕ, ಬರಗು, ಊದಲು, ಕೊರಲೆ, ಸೊ ಈ ಬೆಳೆಗಳನ್ನ ನಾವೆಲ್ಲ ಮರ್ತಿದ್ವಿ. ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಅವಕ್ಕೂ ಕೂಡ ಹೆಚ್ಚಿನ ಪ್ರಾಮುಖ್ಯತೆ ಬರ್ತಾ ಇದೆ ಆರೋಗ್ಯದ ದೃಷ್ಟಿಯಿಂದ. ಆ ಕಾರಣದಿಂದ ಸಿರಿಧಾನ್ಯಗಳನ್ನು ಕೂಡ ನಾವು ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ತಡವಾದಂತ ಬಿತ್ತನೆ ಮಾಡುವಂತ ರೈತ ಬಾಂಧವರಾದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಆಲೋಚನೆ ಮಾಡತಕ್ಕಂತ ರೈತ ಬಾಂಧವರಾದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ನಮ್ಗೆ ಹಲವಾರು ಬೆಳೆಗಳಿದ್ದಾವೆ. ಯಾವ ಬೆಳೆಗಳು ಅಂತಂದ್ರೆ, ಅಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತೋದಕ್ಕೆ ದ್ವಿದಳ ಜಾತಿಗೆ ಸೇರಿದಂತಹ ಬೆಳೆಗಳಲ್ಲಿ ನಮಗೆ ಉರುಳಿಯನ್ನ ಪ್ರಮುಖವಾಗಿ ಬಿತ್ತನೆ ಮಾಡ್ತೀವಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ. ಉರುಳಿಯನ್ನ ಮೇವಗೋಸ್ಕರ ಮತ್ತೆ ಕಾಳುಗೋಸ್ಕರ ಬಿತ್ತನೆ ಮಾಡೋದಾದ್ರೂ ಕೂಡ ಸೆಪ್ಟೆಂಬರ್ ಸೂಕ್ತವಾದಂತಹ ತಿಂಗಳಾಗಿರುತ್ತೆ. ಆ ಟೈಮ್ನಲ್ಲಿ ಬಿತ್ತನೆ ಮಾಡ್ಕೋಬಹುದು. ಅವರೇ ಅಲಸಂದೆಯನ್ನ ಕೂಡ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಎಣ್ಣೆಕಾಳು ಬೆಳೆಗಳಲ್ಲಿ ಯೋಚನೆ ಮಾಡಿದರೆ, ಎಣ್ಣೆಕಾಳು ಬೆಳೆಗಳಲ್ಲಿ ಪ್ರಮುಖವಾಗಿ ಬಿತ್ತನೆ ಮಾಡಬಹುದಂತ ಬೆಳೆಗಳು ಅಂದ್ರೆ ಉಚ್ಚೆಳ್ಳು. ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಉಚ್ಚೆಳ್ಳು ಮತ್ತೆ ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಏಕದಳ ಬೆಳೆಗಳಲ್ಲಿ ಸಿರಿಧಾನ್ಯಗಳು ಅಂತ ನಾವೇನ್ ಹೇಳಿದ್ವಿ, ನವಣೆ, ಸಾಮೆ, ಆರಕ, ಈ ಬೆಳೆಗಳನ್ನೂ ಕೂಡ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಳಸ್ಕೊಳ್ಳೋದು ಸೂಕ್ತ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಬಿತ್ತನೆಯ ಸಮಯಕ್ಕನುಗುಣವಾಗಿ ಸೂಕ್ತ ಬೆಳೆಯನ್ನು ಆಯ್ಕೆ ಮಾಡತಕ್ಕಂಥದ್ದು ಸೂಕ್ತ ಆಗುತ್ತೆ. ಇದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬಿತ್ತನೆ ಅಂತ ಸೆಪ್ಟೆಂಬರ್ ವರೆಗೂ ಹೋಗೋದ್ರಿಂದ ಈ ಬೆಳೆಗಳು ಸೂಕ್ತ ಆಗ್ತವೆ. ಇನ್ನು ಉತ್ತರ ಕರ್ನಾಟಕ ಭಾಗವನ್ನು ನೋಡಿದರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ತೊಗರಿ ಜೊತೆ ಓಕೆ ಹೆಸರು ಮತ್ತೆ ಉದ್ದನ್ನು ಈಗ ಆಲ್ರೆಡಿ ಬಿತ್ತನೆ ಮಾಡಿ ಹೆಸರು ಮತ್ತೆ ಉದ್ದು ಈಗ ಆಲ್ರೆಡಿ ಕಟಾವು ಬರುವಂತಹ ಹಂತದಲ್ಲಿ ಅಥವಾ ಮಾಗುವಂತ ಹಂತದಲ್ಲಿ ಇರುತ್ತೆ ಆಕ್ಚುಲಿ. ಸೊ ಹೆಸರು ಅದನ್ನು ಆ ಒಂದು ತೊಗರಿ ಬೆಳೆ ಬೆಳೆದಂತಹ ಜಾಗದಲ್ಲಿ ತೊಗರಿಯನ್ನ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಸೂಕ್ತ. ಅದನ್ನ ಬಿಟ್ಟರೆ ಪ್ರಮುಖವಾಗಿ ಅಲ್ಲಿ ಹಿಂಗಾರಿ ಬೆಳೆ ಬರುತ್ತೆ. ಹಿಂಗಾರಿ ಬೆಳೆ ಬರ್ತಕ್ಕಂಥದ್ದು ನಮಗೆ ಬಿತ್ತನೆ ಆಗ್ತಕ್ಕಂಥದ್ದು ಸೆಪ್ಟೆಂಬರ್ ಕೊನೆಯ ಭಾಗ ಅಥವಾ ಅಕ್ಟೋಬರ್ನಲ್ಲಿ ಪ್ರಮುಖವಾದ ಬಿತ್ತನೆ ಆಗ್ತಕ್ಕಂಥದ್ದು. ಇವನ್ ನವೆಂಬರ್ಗೂ ಕೂಡ ಬಿತ್ತನೆ ಹೋಗುತ್ತಲ್ಲ ಆಕ್ಚುಲಿ. ಸೊ ಆ ಸಂದರ್ಭದಲ್ಲಿ ಬಿತ್ತನೆ ಮಾಡಬಹುದಾದಂಥ ಬೆಳೆಗಳು ಅಂತಂದ್ರೆ, ಎಲ್ಲಿ ತೊಗರಿಯನ್ನ ಬಿತ್ತದೇ ಇರತಕ್ಕಂಥ ಭೂಮಿ ಇದೆಯೋ ಅಂತಹ ಕಡೆ ನಾವು ಓಕೆ ಹಿಂಗಾರಿ ಜೋಳ ಅಂತ ನಾವೇನ್ ಕರಿತೀವಿ, ಈ ರೊಟ್ಟಿ ಜೋಳ ಸೋರ್ಗಮ್ ಅಂತ ಏನ್ ಕರಿತೀವಿ, ರೊಟ್ಟಿ ಜೋಳವನ್ನ ಬಿತ್ತನೆ ಮಾಡ್ಕೋಬಹುದು. ಕುಸುಬೆ ಸ್ಯಾಪ್ಲವರ್ ಅನ್ನ ಕೂಡ ಬಿತ್ತನೆ ಮಾಡ್ಕೋಬಹುದು, ಅಥವಾ ಅಗಸೆ ಲಿನ್ಸಿಡ್ ಅನ್ನ ಕೂಡ ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿ ಒಕೆ ಬೆಳೆಯನ್ನ ನಾವು ಜೋಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ಇದು ಒಂದು ಬೆಳೆಯನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದಾದ್ರೆ, ಮಳೆಯಾಶ್ರಿತ ಪ್ರದೇಶದಲ್ಲಿ ಸುಸ್ಥಿರ ಉತ್ಪಾದನೆಗೆ ಅಂತರ ಬೆಳೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಇನ್ನೊಂದು ಡಾಕ್ಟರ್ ತಿಮ್ಮೇಗೌಡರೇ, ನಿಮ್ಮ ಪ್ರಶ್ನೆಗೆ ಆಮೇಲೆ ಮುಂದುವರಿಯೋಣ ಅದನ್ನ. ಈಗ ನೀವು ಹೇಳ್ತಾ ಇರೋದು ಈಗ ಸಹಜ ಮುಂಗಾರು ಅಥವಾ ಸಹಜ ಹಿಂಗಾರು ಇದ್ದಾಗೆ ನೀವು ಈಗ ಹೇಳಿದ ಬೆಳೆಗಳು ಬೆಳೀಲಿಕ್ಕೆ ಸೂಕ್ತ. ಹೌದು, ಈಗ ಕೆಲವು ಸಂದರ್ಭದಲ್ಲಿ ಅಲ್ಲ, ಹಲವಾರು ಸಂದರ್ಭದಲ್ಲಿ ನಾವು ಮನ್ಸೂನ್ ಅನ್ನ ನಂಬಿಕೊಂಡು ಇದ್ದವರು. ಹಾಗಾಗಿ ರೈತ ಬಾಂಧವರು ಈಗ ಜೂನ್ ತಿಂಗಳಲ್ಲಿ ಮಳೆ ಬರಬಹುದು ಬರ್ತದೆ ಅಂತ ಗ್ಯಾರಂಟಿ ಇಲ್ಲ. ಹೌದು, ಅದೇ ತರ ಎಲ್ಲದೂ ಹಾಗೆ, ಎಲ್ಲಾ ತಿಂಗಳನ್ನು ಹಾಗೆ. ಓಕೆ, ಆದ್ರೆ ಕೆಲವು ವರ್ಷ ಏನಾಗುತ್ತೆ, ಸಹಜ ಮುಂಗಾರು ಅಂದ್ರೆ ನಿರೀಕ್ಷೆ ಪ್ರಮಾಣದಾಗೆ ರೈತರು ಹೊಲನ ರೆಡಿ ಮಾಡ್ಕೊಂಡಿರ್ತಾರೆ, ಮತ್ತೆ ಬಿತ್ತನೆಗೆ ಮತ್ತೆ ನಾಟಿಗೆ ಸೂಕ್ತ ಇರುತ್ತೆ. ಹೌದು, ಈಗ ಅಸಹಜ ಮುಂಗಾರು ಬಂದಾಗ ರೈತ ಬಾಂಧವರು ಏನು ಜಾಗ್ರತೆ ವಹಿಸಬೇಕು, ಮತ್ತೆ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತಲ್ಲ? ಖಂಡಿತ. ಈಗ ನಾನು ಆಗ್ಲೇ ಹೇಳ್ದಂಗೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡೋಕೆ ಸೂಕ್ತವಾದಂತಹ ಬೆಳೆಗಳು ಅಂತ ಹೇಳಿದೆ. ಜೂನ್ ನಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ಆ ಒಂದು ರೈತರಿಗೆ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಬಹುದಂತ ಬೆಳೆಗಳನ್ನು ಕೂಡ ಈಗ ಆಲ್ರೆಡಿ ತಮಗೆ ಈಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ತರದಲ್ಲಿ ಬೆಳೆಯನ್ನ ಜೋಡಿಸ್ಕೊಳ್ತಕ್ಕಂಥದ್ದು ಒಂದು ಅಂದ್ರೆ ಸೂಕ್ತವಾದ ಬೆಳೆಯನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು. ಎರಡನೇದು ತಾವು ಈಗಾಗಲೇ ಹೇಳ್ದಂಗೆ, ಸೊ ಮುಂಗಾರು ಓಕೆ ನಾವು ಹೇಳಿದ್ರು ಕೂಡ ಮುನ್ಸೂಚನೆಯನ್ನು ನೀಡಿದ್ರು ಕೂಡ ಮುಂಗಾರು ವ್ಯತ್ಯಯ ಆದಂತ ಸಂದರ್ಭದಲ್ಲಿ ಸುಸ್ಥಿರ ಕೃಷಿಯನ್ನ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಅನುಸರಿಸಕೋದಕ್ಕೆ ರೈತರಿಗೆ ಅವಕಾಶಗಳಿದ್ದಾವೆ. ಸೊ ಯಾವ ಕ್ರಮಗಳು ಅಂತಂದ್ರೆ, ಒಂದು ಪ್ರಮುಖವಾಗಿ ರೈತ ಬಾಂಧವರು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಮಳೆ ನೀರಿನ ಸಂರಕ್ಷಣೆಯನ್ನ, ಬಿದ್ದಂತ ಮಳೆ ನೀರನ್ನ ಕಾಲದಲ್ಲಿ ಯಾವ ಕಾಲದಲ್ಲಿ ಬೀಳುತ್ತೋ ಆಗ ನಮ್ಮ ಭೂಮಿಯಲ್ಲಿ ಆದಷ್ಟು ಇಂಗುವಂತೆ ಮಾಡಿ ಮಣ್ಣು ಮತ್ತು ನೀರು ಸಂರಕ್ಷಣೆಯನ್ನ ಮಾಡಿಕೊಂಡು ನಮ್ಮ ಮಣ್ಣಿನಲ್ಲಿ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೊಂಡಿದ್ರೆ ತೇವಾಂಶದ ಕೊರತೆ ಇದ್ದಂತ ಸಂದರ್ಭದಲ್ಲಿ ಪುನರ್ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದಕ್ಕೋಸ್ಕರ ಹಲವಾರು ಕ್ರಮಗಳನ್ನ ರೈತ ಬಾಂಧವರು ಅನುಸರಿಸ್ಕೋಬಹುದು. ಇಳಿಜಾರಿ ಅಡ್ಲಾಗಿ ಉಳುಮೆ ಮಾಡ್ತಕ್ಕಂಥದ್ದು, ಇಳಿಜಾರಿ ಅಡ್ಲಾಗಿ ಬಿತ್ತನೆ ಮಾಡ್ತಕ್ಕಂಥದ್ದು. ಸೊ ಈ ಎಲ್ಲಾ ಕ್ರಮಗಳಿಂದ ಸ್ಥಳದಲ್ಲೇ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬದುಕಳನ್ನು ಆಗ್ತಕ್ಕಂಥದ್ದು ಈ ಎಲ್ಲಾ ಕ್ರಮಗಳಿಂದ ನಾವು ಅನುಸರಿಸ್ತಕ್ಕಂಥದ್ದು ಒಂದು. ಎರಡನೇದು ಓಕೆ, ಬಿತ್ತನೆ ಆಗಿದೆ, ಓಕೆ, ಬಿತ್ತನೆ ಆದ ಮೇಲೆ ಬರ ಬಂದಿದೆ ಅಂತಕ್ಕಂಥ ಸಂದರ್ಭ ಬಂದರೆ, ಸೊ ಅಂತಹ ಸಂದರ್ಭದಲ್ಲೂ ಕೂಡ ನಾವು ಬೆಳೆ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಅನುಸರಿಸಬಹುದಾದಂಥ ಕ್ರಮಗಳು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಕೃಷಿ ಹೊಂಡಗಳನ್ನು ರೈತ ಬಾಂಧವರು ಮಾಡ್ಕೊಂಡಿದ್ದಾರೆ. ಸೊ ಕೃಷಿ ಹೊಂಡದಲ್ಲಿ ಏನಾದರೂ ನೀರಿನ ಸಂರಕ್ಷಣೆಯನ್ನು ಮಾಡ್ಕೊಂಡಿದ್ರೆ, ನೀರನ್ನು ಕಟಾವು ಮಾಡಿಕೊಂಡು ಕೃಷಿ ಹೊಂಡದಲ್ಲಿ ನೀರಿನ ಶೇಖರಣೆಯನ್ನು ಮಾಡ್ಕೊಂಡಿದ್ರೆ, ಆ ಸಂದರ್ಭದಲ್ಲಿ ಅಲ್ಲಿ ಲಭ್ಯ ಇರತಕ್ಕಂಥ ನೀರನ್ನು ಅವರು ಪುನರ್ಬಳಕೆ ಮಾಡಿಕೊಂಡು ಸಂರಕ್ಷಣಾತ್ಮಕ ನೀರಾವರಿ, ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ನಾವೇನು ಕರಿತೀವಿ, ಅದನ್ನು ಕೊಡೋದಕ್ಕೆ ಬಳಸ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಆ್ಯಕ್ಚುಲಿ. ಸೊ ಅದನ್ನು ಹೊರತುಪಡಿಸಿ ನಮ್ಮ ಬೇಸಾಯ ಕ್ರಮಗಳಲ್ಲೂ ಅಲ್ಪ ಮಾರ್ಪಾಡನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾವ ರೀತಿ ಮಾರ್ಪಾಡುಗಳನ್ನು ಮಾಡ್ಕೋಬಹುದು? ಓಕೆ, ನಮ್ಗೆ ಈಗ ಆಲ್ರೆಡಿ ಓಕೆ ಬೆಳೆಯನ್ನು ಬಿತ್ತನೆ ಮಾಡಿದ್ದೀವಿ, ಮೊಳಕೆ ಹೊಡೆದು ಆಲ್ರೆಡಿ ಕವಲು ಹೊಡೆಯುವಂಥ ಹಂತಕ್ಕೆ ಅಥವಾ ತೆಂಡೆ ಹೊಡೆಯುವಂಥ ಹಂತಕ್ಕೆ ಬಂದಿರುತ್ತೆ, ಆ ಸಂದರ್ಭದಲ್ಲಿ ಮಳೆ ಕೈ ಕೊಡ್ತು. ಅಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಏನ್ ಮಾಡಬೇಕಾಗತ್ತೆ ಅಂದ್ರೆ, ಅದಕ್ಕೂ ಕೂಡ ಸಾಕಷ್ಟು ತಂತ್ರಜ್ಞಾನಗಳಿದ್ದಾವೆ. ಏನ್ ಮಾಡ್ಬೋದಪ್ಪ ಅಂದ್ರೆ, ಒಂದು ಸಸ್ಯ ಸಂಖ್ಯೆಯನ್ನು ಸಾಕಷ್ಟು ಶಿಫಾರಸಿನ ಪ್ರಮಾಣದಲ್ಲಿ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಸ್ಯಗಳು ಜಾಸ್ತಿ ಇದ್ರೆ ಅವುಗಳನ್ನು ತೆಳು ಮಾಡಿ ಕಿತ್ತಂತ ಸಸಿಗಳನ್ನ ಮಣ್ಣಿನ ಮೇಲೆ ಒದಿಕೆ ಹಾಕಿದ್ರೆ ಮಣ್ಣಿನಿಂದ ನೀರು ಆವಿಯಾಗುವಂತ ಪ್ರಮಾಣ ಕಮ್ಮಿ ಆಗುತ್ತೆ, ಮತ್ತೆ ಗಿಡಗಳ ಮಧ್ಯೆ ಪೈಪೋಟಿ ಕಮ್ಮಿ ಆಗಿ ಸೊ ಅಲ್ಲಿ ನೀರಿನ ಸಂರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ಎರಡನೇದು, ಬರ ಬರುತ್ತೆ ಅಂತಕ್ಕಂಥ ಮುನ್ಸೂಚನೆ ನಿಮ್ಗೆ ಬಂದ್ರೆ, ಬಂದಂತ ಸಂದರ್ಭದಲ್ಲಿ ಇವನ್ ನಮ್ಮಲ್ಲಿ ಪೊಟಾಷಿಯಂ ಅಂತಕ್ಕಂಥ ಒಂದು ಪೋಷಕಾಂಶ ಇರುತ್ತೆ ಆಕ್ಚುಲಿ. ಆ ಪೊಟಾಷಿಯಂ ಅಂತಕ್ಕಂಥ ಪೋಷಕಾಂಶ ಗಿಡಗಳಿಗೆ ಬರ ನಿರೋಧಕ ಶಕ್ತಿಯನ್ನ ತಾನಾಗೆ ನೀಡುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಓಕೆ, ನಮ್ಗೆ 1% ಪೊಟಾಷಿಯಂ ಅಂದ್ರೆ 1 ಲೀಟರ್ ನೀರಿಗೆ 10 ಗ್ರಾಂ ಪೊಟಾಷಿಯಂ ಅನ್ನ ಬೆರೆಸ್ಕೊಂಡು ಇನ್ನೇನ್ ಬರ ಬರುತ್ತೆ ಅಂತಕ್ಕಂಥ ಮುನ್ಸೂಚನೆ ಬಂದ್ರೆ, ಆ ಸಂದರ್ಭದಲ್ಲಿ ಸಿಂಪಡಣೆ ಮಾಡೋದ್ರ ಮುಖಾಂತರ, 1% ಪೊಟಾಷಿಯಂ ಸೊಲ್ಯೂಷನ್ ಅನ್ನ ಸಿಂಪಡಣೆ ಮಾಡುವುದರ ಮುಖಾಂತರ ನಾವು ಗಿಡಗಳಿಗೆ ಬರ ನಿರೋಧಕ ಶಕ್ತಿಯನ್ನು ಪೂರೈಕೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಬರ ಬಂದಂತ ಸಂದರ್ಭದಲ್ಲೂ ಕೂಡ ಹಲವಾರು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡು ರೈತ ಬಾಂಧವರು ತಮ್ಮ ಬೆಳೆಯನ್ನು ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅನೇಕ ಕಡೆ ಈ ಒಂದು ಮುಂಗಾರು ಆಗ್ಲಿ ಹಿಂಗಾಮು ಆಗ್ಲಿ, ರೈತರು ಪ್ರತಿ ವರ್ಷ ತಮ್ಮದೇ ಆದ ಒಂದು ರೀತಿಯಲ್ಲಿ ಪರಂಪರಾಗತವಾಗಿ ಕೃಷಿ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಹೌದು, ಇದು ವೈಜ್ಞಾನಿಕವಾಗಿ ಮಾಡ್ಕೋತಾ ಹೋದ್ರೆ ಅವರಿಗೆ ತುಂಬಾ ಒಳ್ಳೇದಾಗ್ತದೆ, ಆ ತರ ಒಂದು ವಿಚಾರ ಮಾಡೋದು ರೈತ ಬಾಂಧವರು ಈ ಒಂದು ಸದ್ಯದ ಕಾಲಮಾನದ ಪ್ರಕಾರ ಬೇಕು ಅನ್ಸ್ತದಲ್ಲ? ಖಂಡಿತ ಖಂಡಿತ ಬೇಕಾಗುತ್ತೆ. ಸೊ ಯಾಕೆಂದ್ರೆ ಈಗ ಅಪ್ಪ ಹಾಕದ ಆಲದ ಮರ ಅಂತ ನಾವೇನು ಮೊದಲೇ ಮಾತಾಡ್ತಾ ಇದ್ವಿ, ಸೊ ಹಳೆ ಪದ್ಧತಿಯಲ್ಲೇ ನಾವು ಮಾತಾಡ್ಕೊಂಡು ಹೋದ್ರೆ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಹವಾಮಾನದಲ್ಲಿ ಅದರಲ್ಲೂ ಮಳೆಯ ವ್ಯತ್ಯಯ ಬಹಳ ವ್ಯತ್ಯಯ ಆಗ್ತಾ ಇದೆ ಆಕ್ಚುಲಿ. ಆವಾಗ ನಮ್ಗೆ ಬರ ಓಕೆ ಎರಡು ಕಾರಣದಿಂದ ನಾವು ಇದು ವೈಜ್ಞಾನಿಕ ಪದ್ಧತಿಗೆ ಹೋಗಬೇಕಾಗತ್ತೆ. ಒಂದು, ಮಳೆಯ ಹಂಚಿಕೆನಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಒಂದಾದ್ರೆ, ಅವತ್ತು ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶ ಏರಳವಾಗಿದ್ದಾಗ ಮಣ್ಣು ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರ್ತಿತ್ತು. 15 ದಿವಸ 20 ದಿವಸ ಬರ ಬಂದ್ರೂ ಕೂಡ ಬೆಳೆ ಒಣಗ್ತಾ ಇರಲಿಲ್ಲ ಅವತ್ತು ಆಕ್ಚುಲಿ. ಕಾರಣ ಏನಪ್ಪಾ ಅಂದ್ರೆ, ಮಣ್ಣಲ್ಲಿ ಸಾವಯವ ಅಂಶ ಏರಳವಾಗಿತ್ತು, ಏರಳವಾಗಿದ್ದಾಗ ನೀರು ಹಿಡ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇರ್ತಿತ್ತು. ಸೊ ಬರ ಬಂದಂತ ಸಂದರ್ಭದಲ್ಲಿ ಆ ತೇವಾಂಶದ ಪೂರೈಕೆ ಆಗ್ತಿತ್ತು. ಇವತ್ತು ಹಂಗಲ್ಲ, ಇವತ್ತು ನಮ್ಮ ಮಣ್ಣಿನಲ್ಲಿ ಸಾವಯವ ಅಂಶ ಕಡಿಮೆ ಆಗಿರೋದ್ರಿಂದ ಮಣ್ಣು ಎಪ್ಪಾಗ್ತಾ ಇದೆ. ಎಪ್ಪಾಗ್ತಾ ಇರತಕ್ಕಂಥ ಸನ್ನಿವೇಶದಲ್ಲಿ ಓಕೆ ನಮ್ಮಲ್ಲಿ ನೀರು ಹಿಡ್ದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಮಣ್ಣು ಕಡಿಮೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇವತ್ತು ಮಳೆ ಊದಿ 2 ದಿವಸ ಬಿಸಿಲೊಡಿತು ಅಂತಂದ್ರೆ ನಮಗೆ ನೀರೆಲ್ಲ ಆವಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಮಣ್ಣಲ್ಲಿ ತೇವಾಂಶ ಉಳ್ಕೊಳ್ಳೋದಿಲ್ಲ, 3ನೇ ದಿವಸಕ್ಕೆ ಗಿಡ ಒಣಗೋದಕ್ಕೆ ಈಗ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಸಾವಯವ ಅಂಶವನ್ನು ಮಣ್ಣಿಗೆ ಸೇರ್ತಕ್ಕಂಥದ್ದು ಕೂಡ ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ರೈತರು ಕಾರ್ಯತತ್ಪರರಾಗಬೇಕಾಗುತ್ತೆ. ಅಂದ್ರೆ ಸಾವಯವ ಕ್ರಮಗಳನ್ನ ಅನುಸರಿಸಬೇಕು ರೈತ ಬಾಂಧವರು. ಖಂಡಿತ. ಹಾಗಾದಾಗ ಮಾತ್ರ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗೊಂದು ಬರ ಬಂದ ಸಂದರ್ಭದಲ್ಲಿ ರೈತ ಬಾಂಧವರು ಸ್ವಲ್ಪ ಕಡಿಮೆ ಬೆಳೆ ಉತ್ಪಾದನೆ ಆಗುತ್ತೆ, ಆದ್ರೆ ನಿಮ್ಗೆ ಬೆಳೆ ಸಿಗದೇ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಬೆಳೆ ಸಿಗ್ತದೆ. ಹೌದು. ಆ ನಿಟ್ಟಿನಲ್ಲಿ ಮತ್ತೊಂದು ಕ್ರಮ ಅಂದ್ರೆ ನಾವು ಅಂತರ ಬೆಳೆಗಳು ಅಂತ ನಾವು ಮಾತಾಡ್ತಾ ಇದ್ವಿ. ಓಕೆ. ಸೊ ರೈತ ಬಾಂಧವರು ಮಳೆಯಾಶ್ರಿತ ಪ್ರದೇಶದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಸೊ ಏಕ ಬೆಳೆ ಬೆಳೆಯನ್ನ ಒಂದೇ ಬೆಳೆಯನ್ನ ಅವಲಂಬಿಸ್ಕೊಂಡು ಮಳೆ ವ್ಯತ್ಯಾಸ ಆಗಿ ಓಕೆ ಮಳೆ ಜಾಸ್ತಿ ಆದ್ರೂ ಈಗ ಮುಸ್ಕಿನ ಜೋಳವನ್ನ ತೆಗೆದುಕೊಂಡ್ರೆ 3 ದಿವಸ ನೀರು ನಿಂತ್ಕೊಂಡ್ಬಿಟ್ರು ಕೂಡ, ಮಳೆ ಜಾಸ್ತಿ ಆಗಿ 3 ದಿವಸ ನೀರು ನಿಂತ್ಕೊಂಡ್ರು ಕೂಡ ನಮ್ಗೆ ಬೆಳೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಳೆ ಕಡಿಮೆ ಆದ್ರೂ ನಾಶ ಆಗುತ್ತೆ, ಮಳೆ ಜಾಸ್ತಿ ಆದ್ರೂ ಕೂಡ ನಮ್ಮ ಬೆಳೆ ನಷ್ಟ ಆಗುತ್ತೆ. ಸೊ ಅದನ್ನ ತಪ್ಪಿಸ್ಕೋಬೇಕು ಅಂದ್ರೆ ರೈತ ಬಾಂಧವರು ಅಂತರ ಬೆಳೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ. ಅಂತರ ಬೆಳೆಗಳು ಅಂದ್ರೆ ಏನಪ್ಪ ಅಂದ್ರೆ, ನಿಂದೆ ನಮ್ಮಲ್ಲಿ ಅಕ್ಕಡಿ ಸಿಸ್ಟಮ್ ಅಂತ ಅಕ್ಕಡಿ ಪದ್ಧತಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಸಾಮಾನ್ಯವಾಗಿ ಒಂದು 10 ರಿಂದ 15 ಸಾಲು ರಾಗಿ ಅಥವಾ ಒಂದು ಶೇಂಗಾ ಯಾವುದೋ ಒಂದು ಬೆಳೆಯನ್ನು ಬೆಳೆದ್ರೆ 1 ಸಾಲು ನವಧಾನ್ಯಗಳನ್ನು ಮಿಶ್ರಣ ಮಾಡಿ ಬಿತ್ತುವಂತ ಪದ್ಧತಿ ಇತ್ತು. ಸೊ ಈಗ ಅದನ್ನೇ ಮಾರ್ಪಾಡು ಮಾಡಿ ವೈಜ್ಞಾನಿಕವಾಗಿ ಅಂತರ ಬೆಳೆಗಳು ಅಂದ್ರೆ 2 ಅಥವಾ ಹೆಚ್ಚು ಬೆಳೆಗಳನ್ನ ಏಕಕಾಲದಲ್ಲಿ ಬೇರೆ ಬೇರೆ ಸಾಲಿನಲ್ಲಿ, ಎಲ್ಲಾ ಬೆಳೆಗಳನ್ನು ಒಟ್ಟಿಗೆ ಹಾಕಬಾರದು, ಬೇರೆ ಬೇರೆ ಸಾಲಿನಲ್ಲಿ ಬಿತ್ತುವಂತ ಕ್ರಮಗಳು. ಸೊ ಯಾವ ರೀತಿ ರಾಗಿ ಬೆಳೀತಕ್ಕಂಥ ರೈತ ಬಾಂಧವರಾದ್ರೆ ರಾಗಿ ಜೊತೆಲಿ ಓಕೆ 8 ಸಾಲು ರಾಗಿ ಹಾಕಿ ಪಕ್ಕದಲ್ಲಿ ಎರಡು ಸಲ ತೊಗರಿಯನ್ನು ಆಗ್ತಕ್ಕಂಥದ್ದು. ಸೊ ರಾಗಿ ಬೆಳೆ ಏನಾದರೂ ನಷ್ಟ ಆದರೆ ತೊಗರಿ ಬೆಳೆಯಿಂದ ರೈತನಿಗೆ ಒಂದಷ್ಟು ಆದಾಯ ಬರಲಿಕ್ಕೆ ಸಾಧ್ಯ ಆಗುತ್ತೆ, ತೊಗರಿ ನಷ್ಟ ಆದರೆ ರಾಗಿನಿಂದಾರೂ ಆದಾಯ ಪಡ್ಕೊಳ್ಳಿಕ್ಕೆ ರೈತನಿಗೆ ಸಾಧ್ಯ ಆಗುತ್ತೆ. ಆದರೆ ಮಳೆಯ ವ್ಯತ್ಯಾಸಕ್ಕೆ ಯಾವುದಾದ್ರೂ ಒಂದು ಬೆಳೆ ಇನ್ಸೂರೆನ್ಸ್ ರೀತಿ ವರ್ತಿಸಿ ನಮ್ಮ ರೈತರ ಆದಾಯವನ್ನು ಅಲ್ಪ ಮಟ್ಟಿಗೆ ಕಾಪಾಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಅದೇ ಥರ ಶೇಂಗಾವನ್ನು ಬಿತ್ತತಕ್ಕಂಥ ರೈತರಾದರೆ ಶೇಂಗಾದ ಜೊತೆ 8 ಸಾಲ ಶೇಂಗಾದ ಜೊತೆ 2 ಸಾಲ ತೊಗರಿಯನ್ನು ಹಾಕ್ತಕ್ಕಂಥದ್ದು. ರಾಗಿಯನ್ನು ಬಿತ್ತದಂಥ ರೈತರು 8 ಸಾಲ ರಾಗಿಯ ಜೊತೆಗೆ 1 ಸಾಲ ಅವರೇ ಅಥವಾ 1 ಸಾಲ ಅಲಸಂದೆಯನ್ನ ಬಿತ್ತನೆ ಮಾಡ್ತಕ್ಕಂಥದ್ದು. ಈಗ ಅರಸೀಕೆರೆ ಭಾಗಕ್ಕೆ ಈ ಕಡೆಗೆ ಹೋದ್ರೆ ನಮ್ಗೆ 8 ಸಾಲ ರಾಗಿಯನ್ನ ಹಾಕಿದ್ರೆ 1 ಸಾಲ ಉಚ್ಚೆಳೆಯನ್ನ ಹಾಕುವಂತ ಪದ್ಧತಿ ಕೂಡ ಇದೆ. ಸೊ ಒಂದು ಬೆಳೆ ನಷ್ಟ ಆದ್ರೆ ಮತ್ತೊಂದು ಬೆಳೆಯಿಂದ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ತೊಗರಿ ಬೆಳೆನಲ್ಲಿ ಬಂದಾಗ ತೊಗರಿ ಜೊತೆಲಿ ನಾವು ಹೆಸರು ಉದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತನೆ ಮಾಡೋದಾದ್ರೆ ಹೆಸರು ಉದ್ದನ್ನ ಹಾಕಬಹುದು. ಜೂನ್ ತಿಂಗಳಲ್ಲಿ ಈಗ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತಕ್ಕಂಥ ರೈತರಾದ್ರೆ ತೊಗರಿ ಜೊತೆಲಿ 2 ಸಾಲುಗಳ ಮಧ್ಯೆ 1 ಸಾಲು ಅವರೇ ಅಥವಾ ಅಲಸಂದೆಯನ್ನು ಹಾಕೊಳ್ಳೋದ್ರ ಮುಖಾಂತರ ಪ್ರಾರಂಭದಲ್ಲಿ ತೊಗರಿ ನಿಧಾನಗತಿಯವಾಗಿ ಏನ್ ಬೆಳೆಯುತ್ತೆ ಸೊ ಅದನ್ನು ತಡ್ಕೊಂಡು ಆ ನಂತರ ನಾವು ಓಕೆ ಆ ಸಂದರ್ಭದಲ್ಲಿ ಅವರೇ ಅಲಸಂದೆ ಕಟಾವು ಬಂದ್ಬಿಡುತ್ತೆ, ಆಮೇಲೆ ತೊಗರಿ ಒಡೆಯೋದಕ್ಕೆ ಶುರುವಾಗುತ್ತೆ. ತೊಗರಿನಲ್ಲೂ ಹೆಚ್ಚುವರಿ ಇಳು ಬರುತ್ತೆ. ಇದು ದ್ವಿದಳ ಜಾತಿಗೆ ಸೇರಿರೋದ್ರಿಂದ ಮಣ್ಣಿಗೆ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಹೀರಿ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಿಕೊಡುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಬೆಳೆಗಳನ್ನ ಅಂತರ ಬೆಳೆಗಳಾಗಿ ಜೋಡಿಸ್ಕೊಂಡಾಗ ರೈತನಿಗೆ ಒಂದು ಬೆಳೆ ನಷ್ಟ ಆದರೂ ಮತ್ತೊಂದು ಬೆಳೆನಲ್ಲಿ ಆದಾಯ ಬರುತ್ತೆ, ಮಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಮಳೆಯಾಶ್ರಿತ ಪ್ರದೇಶದಲ್ಲಿ ಅಂತರ ಬೆಳೆಗೆ ಒತ್ತನ್ನು ಕೊಡಬೇಕಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ತಿಮ್ಮೇಗೌಡರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಮುಂಗಾರು ಹಂಗಾಮಿನ ಬೆಳೆ ಪದ್ಧತಿಗಳು ಈ ವಿಷಯ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿದ್ರಿ. ಇನ್ನೂ ಸಾಕಷ್ಟು ಮಾಹಿತಿ ನಮ್ಮ ರೈತ ಬಾಂಧವರಿಗೆ ಕೊಡಬೇಕು, ಆದರೆ ನೀವು ವೈಯಕ್ತಿಕವಾಗಿ ಅವರು ನಿಮ್ಮ ಜೊತೆಗೆ ಮಾತಾಡ್ಬೋದಲ್ಲ, ಅದಕ್ಕಾಗಿ ಅವರ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ದಯವಿಟ್ಟು ಹೇಳ್ತೀರಿ? ಖಂಡಿತ ಹೇಳಿ. 9741109702. ಇನ್ನೊಮ್ಮೆ ಹೇಳಿ. ಇನ್ನೊಮ್ಮೆ ದೂರವಾಣಿ ಸಂಖ್ಯೆ 9741109702. ಧನ್ಯವಾದಗಳು ತಿಮ್ಮೇಗೌಡರೇ. ಧನ್ಯವಾದಗಳು. ಇದುವರೆಗೆ ಹಂಗಾಮಿನ ಬೆಳೆ ಪದ್ಧತಿಗಳು ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ. ಶಿವರಾತ್ರಿ ಸಂಗವಾಯ್ತು, ಅಲ್ಲಿರುವ ಶಿವನೊಡನೆ ಸಂಗವಾಯ್ತು. ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಶಿವರಾತ್ರಿ ಸಂಗವಾಯ್ತು, ಅಲ್ಲಿರುವ ಶಿವನೊಡನೆ ಸಂಗವಾಯ್ತು. ಅವನ ಬಹಿರಂಗವಾಯ್ತು, ಶವದೇಹ ಭಂಗವಾಯ್ತು. ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಉಪವಾಸಿಯಾಗಿ ನಾನು ಬಿಡಿಸಿ ಉಪಚಾರ ಬಿಲ್ವಗಳನ್ನು, ಉಪಚಾರ ಬಿಲ್ವಗಳನ್ನು ಗುಪಿತ ಶಿವ ಮಂದಿರದಲ್ಲಿ ಮಂಟಪದ ಬಾಗಿಲನ್ನೇ ತೆರೆದಾಯ್ತು. ಗುಪಿತ ಶಿವ ಮಂದಿರದಲ್ಲಿ ಮಂಟಪದ ಬಾಗಿಲನ್ನೇ ತೆರೆದಾಯ್ತು. ಉಪವಾಸಿಯಾಗಿ ನಾನು ಬಿಡಿಸಿ ಉಪಚಾರ ಬಿಲ್ವಗಳನ್ನು ಗುಪಿತ ಶಿವ ಮಂದಿರದಲ್ಲಿ ಮಂಟಪದ ಬಾಗಿಲನ್ನೇ ತೆರೆದಾಯ್ತು. ಗುಪಿತ ಶಿವ ಮಂದಿರದಲ್ಲಿ ಮಂಟಪದ ಬಾಗಿಲನ್ನೇ ತೆರೆದಾಯ್ತು, ಶಿವರಾತ್ರಿ ಸಂಗವಾಯ್ತು, ಅಲ್ಲಿರುವ ಶಿವನೊಡನೆ ಸಂಗವಾಯ್ತು, ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು, ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಸಂಗಿಸದೆ ಖಂಡದಲ್ಲಿ ಕೂಡಿ ಬಹಿರಂಗ ಬ್ರಹ್ಮಾಂಡದಲ್ಲಿ, ರಂಗ ಬ್ರಹ್ಮಾಂಡದಲ್ಲಿ ಮಂಗಳಾಕಾರದಲ್ಲಿ ಬೆಳಗುತ್ತೆ ರಂಗವನು ಕಂಡೆನಲ್ಲಿ, ಮಂಗಳಾಕಾರದಲ್ಲಿ ಬೆಳಗುತ್ತೆ ಲಿಂಗವನು ಕಂಡೆನಲ್ಲಿ, ಸಂಗಿಸದೆ ಕಂಡದಲ್ಲಿ ಕೋಣಿ ಬಹಿರಂಗ ಬ್ರಹ್ಮಾಂಡದಲ್ಲಿ ಮಂಗಳಾಕಾರದಲ್ಲಿ ಬೆಳಗುತ್ತೆ ಲಿಂಗವನು ಕಂಡೆನಲ್ಲಿ, ಮಂಗಳಾಕಾರದಲ್ಲಿ ಬೆಳಗುತ್ತೆ ಲಿಂಗವನು ಕಂಡೆನಲ್ಲಿ, ಶಿವರಾತ್ರಿ ಸಂಗವಾಯ್ತು, ಅಲ್ಲಿರುವ ಶಿವನೊಡನೆ ಸಂಗವಾಯ್ತು, ಅವನ ಬಹಿರಂಗವಾಯ್ತು, ಶವದೇಹ ಭಂಗವಾಯ್ತು, ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಪಾತಾಳ ಭುವನಗಳನು ಗಗನಾಂಡ ಪೇತಾಭೂತಾಳಗಳನು, ಶಿವನೊಡನೆ ಸಂಗವಾಯ್ತು, ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು, ಅವನ ಬಹಿರಂಗವಾಯ್ತು, ಬಾಧಿಸುವ ಶವದೇಹ ಭಂಗವಾಯ್ತು. ಶುಭ ಮಹೋದಯವಾಯ್ತು, ಅಭಯವೇ ತೋರುತ್ತಿ ಹೋದೋ ಎಲ್ಲೆಲ್ಲ ಶುಭ ಮಹೋದಯವಾಯ್ತು, ಸಭೆಯ ಸಂಸರ್ಗ ವಿರಾದೋ ಅಮೃತಾದಿ ಅಭಿಷೇಕವಾಯಿತು, ಸಭೆಯ ಸಂಸರ್ಗ ವಿರಾದೋ ಪ್ರಸಾದಿ ಅಭಿಷೇಕವಾಯಿತು ಸಂಸರ್ಗ ವಿರಾದೋ ಅಮೃತಾದಿ ಅಭಿಷೇಕವಾಯಿತು ಶಿವರಾತ್ರಿ ಸಂಗವಾಯಿತು ಅಲ್ಲಿರು ಶಿವನೊಡನೆ ಸಂಗವಾಯಿತು ಅವನ ಬಹಿರಂಗವಾಯಿತು ಬಾಧಿಸುವ ಶವದೇಹ ಭಂಗವಾಯಿತು ಅವನ ಬಹಿರಂಗವಾಯಿತು ಬಾಧಿಸುವ ಶವದೇಹ ಭಂಗ